ಶೇಕಡ 55 ಮಂದಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೃಷಿಯನ್ನ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ಇದರಲ್ಲಿ ಶೇಕಡ 90% ಮಂದಿ ಸಣ್ಣ ಮತ್ತು ಅತಿಸಣ್ಣ ರೈತರಾಗಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆದಾಯದ ಬೆಂಬಲವನ್ನು ನೀಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ 2019 ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ತಂದಿದೆ. ಈಗ ಇದನ್ನ ಪುನಃ ನಾವು ಯಾಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಕೇಂದ್ರ ಸರ್ಕಾರ ಆಧುನಿಕ ತಂತ್ರಜ್ಞಾನವನ್ನ ಜೋಡಣೆ ಮಾಡಿದೆ. ಇದು ಇದರಲ್ಲಿರ್ತಕ್ಕಂಥ ವಿಶೇಷ. ಮೊದಲಿದ್ದಂತಹ ಎಲ್ಲ ಗೊಂದಲಗಳನ್ನು ನಿವಾರಿಸಿ ತ್ವರಿತವಾಗಿ ಪಾರದರ್ಶಕವಾಗಿ ದಕ್ಷವಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಚಾಟ್ ಬಾಟ್ ಅಂತಕ್ಕಂಥ ಹೊಸ ಒಂದು ತಂತ್ರಜ್ಞಾನವನ್ನ ಇದಕ್ಕೆ ಅಳವಡಿಕೆ ಮಾಡಿದೆ. ಅದು ಇಂದಿನ ಈ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ವಿಶೇಷತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಯಾವ ದಿನಾಂಕದಿಂದ ಜಾರಿಗೊಳಿಸಲಾಗಿದೆ? ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 24 ಫೆಬ್ರವರಿ 2019 ಈ ಯೋಜನೆಯನ್ನ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾರಂಭ ಮಾಡ್ತಾರೆ. ಇದನ್ನ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಜಾರಿಗೊಳಿಸ್ತಾ ಇದೆ. ಇನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಉದ್ದೇಶಗಳು ಏನೇನು ಅಂತೀರಾ? ಮೊದಲನೇದಾಗಿ ಎಲ್ಲ ಅರ್ಹರಾಗಿರ್ತಕ್ಕಂಥ ಭೂ ಹಿಡುವಳಿ ರೈತರು ಮತ್ತು ಅವರ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನ ನೀಡತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಸರಿಯಾದ ಬೆಳೆ, ಆರೋಗ್ಯ ಮತ್ತು ಕೃಷಿ ಆದಾಯಕ್ಕೆ ಅನುಗುಣವಾಗಿ ಸೂಕ್ತ ಇಳುವರಿಯನ್ನ ಖಚಿತಪಡಿಸಿಕೊಳ್ಳಲು ವಿವಿಧ ಒಳಹರಿವನ್ನ ಸಂಗ್ರಹಿಸುವಲ್ಲಿ ರೈತರ ಆರ್ಥಿಕ ಅಗತ್ಯತೆಗಳನ್ನ ಪೂರೈಸತಕ್ಕಂಥದ್ದು. ಮೂರನೇದಾಗಿ ಪ್ರಸ್ತುತ 11.25 ಕೋಟಿ ಫಲಾನುಭವಿಗಳಿಗೆ ಒಟ್ಟು 3.70 ಲಕ್ಷ ಕೋಟಿ ರೂಪಾಯಿಗಳ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು. ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸ್ತಕ್ಕಂಥದ್ದು ಮತ್ತು ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಇನ್ನು ಈ ಒಂದು ಉದ್ದೇಶಗಳಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ರೈತರು ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ? ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಾದ್ರೆ ಅವರು ಗಂಡ, ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಸೇರಿದಂತೆ ಯಾವುದೇ ಭೂಮಿ ಹೊಂದಿರತಕ್ಕಂಥ ರೈತ ಕುಟುಂಬಗಳಾಗಿರಬೇಕು. ಅದರಲ್ಲಿ ಮುಖ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತ ಕುಟುಂಬದ ಒಂದು ವರ್ಗವನ್ನ ಅವರು ಹೊಂದಿರಬೇಕು. ಅಂದ್ರೆ ಆದ್ಯತೆಯೇ ಅವರಿಗೆ ಕೊಡ್ತಾರೆ. ಹೌದೌದು. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸಾರಾಂಶ ಅಥವಾ ತಿರುಳು ಏನು ಅಂತೀರಾ? ಈ ಯೋಜನೆಯ ಅಡಿಯಲ್ಲಿ 2,000 ರೂಪಾಯಿಗಳಂತೆ 3 ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ DPT ಅಥವಾ ನೇರ ಲಾಭ ವರ್ಗಾವಣೆ ಮೂಲಕ ವರ್ಗಾವಣೆಯನ್ನ ಮಾಡಲಾಗ್ತದೆ. ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವ್ಯಾಪ್ತಿಗೆ ಯಾವ ವರ್ಗದ ರೈತರು ಅಥವಾ ವ್ಯಕ್ತಿಗಳು ಒಳಪಡೋದಿಲ್ಲ ಅಂತೀರಾ? ನೀವು ಈಗಾಗಲೇ ಒಂದು ಪ್ರಶ್ನೆಯನ್ನ ಉತ್ತರಿಸುವ ಸಂದರ್ಭದಲ್ಲಿ ಕೇಳಿದ್ರಿ, ಏನಂತ ಹೇಳಿದ್ರೆ ಇದು ಯಾರಿಗೆ ಪ್ರಾಧಾನ್ಯತೆ ಹೊಂದಿರತಕ್ಕಂಥ ಯೋಜನೆಯಾಗಿದೆ ಅಂತೇಳಿ. ಅದಕ್ಕೆ ಉತ್ತರ ಇಲ್ಲಿ ಸಿಗ್ತಾ ಇದೆ. ಮೊದಲನೇದಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರ ವ್ಯಾಪ್ತಿಯಿಂದ ಹೊರತಾದವರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಎರಡನೆಯದಾಗಿ ಯಾವುದೇ ಸಾಂಸ್ಥಿಕ ಭೂ ಮಾಲೀಕರು. ಮೂರನೇದಾಗಿ ಹಿಂದೆ ಮತ್ತು ಪ್ರಸ್ತುತ ಸಂವಿಧಾನಕ ಹುದ್ದೆಯನ್ನ ಹೊಂದಿರತಕ್ಕಂಥವರು. ನಾಲ್ಕನೇದಾಗಿ ಮಾಜಿ ಮತ್ತು ಪ್ರಸ್ತುತ ಸಚಿವರು ಅಥವಾ ರಾಜ್ಯ ಸಚಿವರು. ಐದನೇದಾಗಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ವಿಧಾನ ಪರಿಷತ್ತುಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು. ಆರನೇದಾಗಿ ನಗರ ಪಾಲಿಕೆಗಳ ಮಾಜಿ ಮತ್ತು ಪ್ರಸ್ತುತ ಮಹಾಪೌರರು ಅಥವಾ ಮೇಯರ್ಗಳು. ಇನ್ನು ಏಳನೇದಾಗಿ ಜಿಲ್ಲಾ ಪಂಚಾಯತ್ಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು. ಎಂಟನೇದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸಚಿವಾಲಯಗಳು ಅಥವಾ ಕಚೇರಿಗಳು ಅಥವಾ ಇಲಾಖೆಗಳ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ನಿವೃತ್ತರಾದ ಯಾವುದೇ ಅಧಿಕಾರಿಗಳು ಹಾಗೂ ನೌಕರರು. ಇನ್ನು ಒಂಬತ್ತನೆಯದಾಗಿ 10,000 ಅಥವಾ ಅದಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ ಪಡೆಯತಕ್ಕಂತಹ ಮತ್ತು ಈ ವರ್ಗಕ್ಕೆ ಸೇರಿದ ಎಲ್ಲ ನಿವೃತ್ತ ಪಿಂಚಣಿದಾರರು. ಮತ್ತು ಹತ್ತನೆಯದಾಗಿ ಕಳೆದ ಮೌಲ್ಯಮಾಪನ ವರ್ಷದಲ್ಲಿ ಆದಾಯ ತೆರಿಗೆಯನ್ನ ಪಾವತಿಸಿರತಕ್ಕಂತಹ ಯಾವುದೇ ವ್ಯಕ್ತಿ ಈ ಯೋಜನೆ ಅಡಿಯಲ್ಲಿ ನೋಂದಣಿಗೆ ಅರ್ಹನಾಗಿರುವುದಿಲ್ಲ. ಇನ್ನು ಹನ್ನನೆಯದಾಗಿ ವೃತ್ತಿಪರ ಸಂಸ್ಥೆಗಳಲ್ಲಿ ನೋಂದಾವಣೆ ಮಾಡಿಕೊಂಡಿರತಕ್ಕಂತಹ ಅಥವಾ ವೃತ್ತಿಪರರಾದ ವೈದ್ಯರು, ಅಭಿಯಂತರರು, ವಕೀಲರು, ಚಾರ್ಟೆಡ್ ಅಕೌಂಟೆಂಟರು ಮತ್ತು ವಾಸ್ತುಶಿಲ್ಪಿಗಳಂತಹ ವೃತ್ತಿಪರರು ಈ ಯೋಜನೆಗೆ ಒಳಪಡೋದಿಲ್ಲ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ರೈತರು ಸಲ್ಲಿಸಬೇಕಾದಂತಹ ಪ್ರಮಾಣ ಪತ್ರಗಳು, ದಾಖಲೆಗಳು ಯಾವ್ಯಾವು ಅಂತೀರಾ? ಮೊಟ್ಟಮೊದಲನೇದಾಗಿ ಪೌರತ್ವದ ಪ್ರಮಾಣ ಪತ್ರ, ಇದನ್ನು ಇತ್ತೀಚೆಗೆ ಪರಿಚಯ ಮಾಡಿರ್ತಕ್ಕಂಥದ್ದು ನೋಡಬಹುದು. ಯಾಕಂದ್ರೆ ವಿದೇಶಿ ನುಸುಳುಕೋರರು ದೇಶದ ಒಳಗೆ ಪ್ರವೇಶ ಮಾಡೋದ್ರಿಂದ ಈ ಪೌರತ್ವದ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವುದನ್ನು ಈಗ ಕಡ್ಡಾಯ ಮಾಡಲಾಗಿದೆ. ಎರಡನೇದಾಗಿ ಭೂ ಹಿಡುವಳಿ ಪತ್ರಗಳು, ಮೂರನೇದಾಗಿ ಆಧಾರ್ ಕಾರ್ಡ್, ಮತ್ತು ನಾಲ್ಕನೇದಾಗಿ ಬ್ಯಾಂಕ್ ಖಾತೆಯ ವಿವರಗಳನ್ನು ನೀಡಬೇಕು. ಇನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಯಾವ ಒಂದು ಆಧುನಿಕ ತಂತ್ರಜ್ಞಾನವನ್ನ ಬಳಸಲಾಗ್ತಾ ಇದೆ ಅಂತೀರಾ? ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಈ ಯೋಜನೆಯನ್ನ 2019 ಪ್ರಾರಂಭ ಮಾಡಲಾಗಿದೆ. ಇದನ್ನು ಹೆಚ್ಚು ದಕ್ಷಯುತ ಮತ್ತು ಸಮರ್ಥ, ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿಸುವಂತಹ ಉದ್ದೇಶದಿಂದ ರೈತ ಕೇಂದ್ರಿತ ಸುಧಾರಿತ ಡಿಜಿಟಲ್ ಮೂಲ ಸೌಕರ್ಯಗಳನ್ನ ಈಗ ಬಳಸಿಕೊಳ್ಳಲಾಗುತ್ತಿದೆ. ಈ ಯೋಜನೆಯ ಪ್ರಯೋಜನಗಳು ಯಾವುದೇ ಮಧ್ಯವರ್ತಿಗಳ ಒಳಗೊಳ್ಳಬೇಕೆ ಇಲ್ಲದೆ ನೇರವಾಗಿ ರೈತರಿಗೆ ಈ ಒಂದು ಪ್ರಯೋಜನವನ್ನ ತಲುಪಿಸಲು ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸ್ತಾ ಇರತಕ್ಕಂಥದ್ದನ್ನ ನೋಡಬಹುದು. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಆಪ್ ಅನ್ನ ಪ್ರಾರಂಭಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಕಿಸಾನ್ ವೆಬ್ ಪೋರ್ಟಲ್ ಅಥವಾ ಜಾಲತಾಣಕ್ಕೆ ಸರಳ ಹಾಗೂ ನೇರ ಪರಿಣಾಮಕಾರಿ ವಿಸ್ತರಣೆಯನ್ನ ಒದಗಿಸುತ್ತದೆ. ಈ ಅಪ್ಲಿಕೇಶನ್ ಅನ್ನ ಮುಖ ದೃಢೀಕರಣ ವೈಶಿಷ್ಟ್ಯಗಳೊಂದಿಗೆ ಪ್ರಾರಂಭ ಮಾಡಲಾಗಿದೆ. ಇದರಿಂದ ದೂರದ ರೈತರು OTP ಅಥವಾ ಬೆರಳಚ್ಚುಗಳಿಲ್ಲದೆ ತಮ್ಮ ಮುಖವನ್ನ ಸ್ಕ್ಯಾನ್ ಮಾಡುವ ಮೂಲಕ eKYC ಮಾಡಲು ಅನುವು ಮಾಡಿಕೊಡಲಾಗಿದೆ. ನಾವು ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಕೇಳ್ತಾ ಇರ್ತೀವಿ, ಈ ಒಂದು ಕೇಂದ್ರಗಳು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರ ನೋಂದಣಿಗೆ ಯಾವ ರೀತಿ ನೆರವು ನೀಡ್ತವೆ ಅಂತೀರಾ? ನೋಡಿ, ರೈತರ ನೋಂದಣಿಗಳನ್ನ ಸುಗಮಗೊಳಿಸಲು ಮತ್ತು ಕಡ್ಡಾಯ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೋಸ್ಕರ 500,000 ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಅಂದ್ರೆ CSC ಕಾಮನ್ ಸರ್ವಿಸ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಇದಕ್ಕಾಗಿ ಪೋರ್ಟಲ್ನಲ್ಲಿ ದೃಢವಾದ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದೆ ಮತ್ತು 2023 ಪ್ರಾರಂಭಿಸಲಾಗಿರತಕ್ಕಂತಹ ಕಿಸಾನ್ ಇ ಮಿತ್ರ ಎಂಬತಕ್ಕಂತಹ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನ ಸಂಕ್ಷಿಪ್ತವಾಗಿ AI ಅಂತ ಕರೀತೇವೆ. ಈ AI ಚಾಟ್ಬಾಟ್ ಸೌಲಭ್ಯವು ಪಾವತಿಗಳು, ನೋಂದಣಿ ಮತ್ತು ಅರ್ಹತೆಗೆ ಸಂಬಂಧಿಸಿದಂತೆ ಸ್ಥಳೀಯ ಭಾಷೆಗಳಲ್ಲಿ ತ್ವರಿತ ಪ್ರಶ್ನೆ ಪರಿಹಾರವನ್ನ ರೈತರಿಗೆ ಒದಗಿಸುತ್ತವೆ. ನೋಂದಾಯಿತ ರೈತರು ತಮ್ಮ ನೆರೆಹೊರೆಯಲ್ಲಿರ್ತಕ್ಕಂತಹ ಇತರ 100 ರೈತರಿಗೆ ತಮ್ಮ ಮನೆ ಬಾಗಿಲಿನಲ್ಲಿಯೇ eKYCಯನ್ನ ಪೂರ್ಣಗೊಳಿಸಲು ಸಹಾಯ ಮಾಡಬಹುದು. ಇದರ ಜೊತೆಗೆ ಭಾರತ ಸರ್ಕಾರವು ರೈತರ eKYCಯನ್ನ ಪೂರ್ಣಗೊಳಿಸುವ ಸಾಮರ್ಥ್ಯವನ್ನ ಪ್ರತಿಯೊಬ್ಬ ರಾಜ್ಯ ಸರ್ಕಾರದ ಅಧಿಕಾರಿಗೆ ನೀಡಿರತಕ್ಕಂಥದ್ದನ್ನು ನೋಡಬಹುದು. ಈ ಅಧಿಕಾರಿ 500 ರೈತರಿಗೆ eKYCಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು PM ಚಾಟ್ಬಾಟ್ ಸೌಲಭ್ಯ ಅಂತ ನಾವು ಕೇಳ್ತಾ ಇದ್ವಿ, ಈ ಸೌಲಭ್ಯ ಅಂದ್ರೇನು ಮತ್ತೆ ಇದರಿಂದ ರೈತರಿಗೆ ಆಗುವಂತ ಪ್ರಯೋಜನಗಳೇನು ಅಂತೀರಾ? ಪ್ರಧಾನಮಂತ್ರಿ ಕಿಸಾನ್ ಚಾಟ್ಬಾಟ್ ಸೌಲಭ್ಯ ಅಂತಕ್ಕಂಥದ್ದೇ ಸುಧಾರಿತವಾಗಿರತಕ್ಕಂಥ ತಾಂತ್ರಿಕ ಸೌಲಭ್ಯ. 2023 ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಚಾಟ್ಬಾಟ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳೊಂದಿಗೆ ಸಂಯೋಜಿಸಲ್ಪಟ್ಟ ಮೊದಲ AI ಚಾಟ್ಬಾಟ್ ಸೌಲಭ್ಯವಾಗಿದೆ. ಇದನ್ನ ಏಕ್ ಸ್ಟೆಪ್ ಫೌಂಡೇಶನ್ ಮತ್ತು ಭಾಷಣೀಯ ಬೆಂಬಲದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಸುಧಾರಣೆಗೊಳಿಸಲಾಗಿದೆ. ರೈತರ ಪ್ರಶ್ನೆಗಳಿಗೆ ಈ ಸೌಲಭ್ಯವು ತ್ವರಿತ, ಸ್ಪಷ್ಟ ಮತ್ತು ನಿಖರವಾದ ಉತ್ತರವನ್ನ ಒದಗಿಸುತ್ತದೆ. ಇದು ರೈತರಿಗೆ ಬಳಕೆದಾರ ಸ್ನೇಹಿ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದಂತಹ ಸುಧಾರಿತ ವೇದಿಕೆಯನ್ನು ಒದಗಿಸುತ್ತದೆ. ಡಿಜಿಟಲ್ ಇಂಡಿಯಾ ಭಾಷಿಣಿ ಧ್ವನಿ ಆಧಾರಿತ ಪ್ರವೇಶದಿಂದ ಭಾರತೀಯ ಭಾಷೆಗಳಲ್ಲಿ ವಿಷಯಗಳನ್ನು ರಚನೆ ಮಾಡಲು ಚಾಟ್ಬಾಟ್ ಸಹಾಯ ಮಾಡುತ್ತದೆ. ಇದರಿಂದ ರೈತರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ತಮ್ಮೆಲ್ಲ ಅನುಮಾನಗಳನ್ನ ಸಂದೇಹಗಳನ್ನ ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಅಂಚೆ ಇಲಾಖೆ ಮೂಲಕ ರೈತರು ತಮ್ಮ ನೋಂದಣಿಯನ್ನ ಈ ಯೋಜನೆಗೆ ಹೇಗೆ ಮಾಡ್ಕೋಬಹುದು ಅಂತೀರಿ? ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಲಾಭ ಪಡಿತಕ್ಕಂತಹ ರೈತರಿಗೆ ಆಧಾರ್ನೊಂದಿಗೆ ಮೊಬೈಲ್ ಸಂಖ್ಯೆಯನ್ನ ಬೆಸೆಯುವ ಅಥವಾ ನವೀಕರಿಸುವ ಸೌಲಭ್ಯವನ್ನ ಅಂಚೆ ಇಲಾಖೆ ಈಗ ನೀಡ್ತಾ ಇದೆ. ಈ ಸೌಲಭ್ಯವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ eKYCಯನ್ನ ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಡಾಕ್ಟರ್ ಶರಶ್ಚಂದ್ರ ಆನಡಿ ಅವರೇ, ಅಂಚೆ ಇಲಾಖೆ ಮೂಲಕ ನಮ್ಮ ರೈತ ಬಾಂಧವರು ಈ ಯೋಜನೆಗೆ ನೋಂದಣಿ ಮಾಡ್ಕೋಬೇಕು ಅಂದ್ರೆ ಏನು ದಾಖಲೆಗಳನ್ನ ಕೊಡಬೇಕಾಗುತ್ತೆ? ತಾವು ಈಗಾಗಲೇ ಗಮನಿಸಿರುವಂತೆ ಅಂಚೆ ಇಲಾಖೆಯಿಂದಲೂ ಕೂಡ ಈ ರೈತರಿಗೆ ನೋಂದಣಿ ಮಾಡತಕ್ಕಂತಹ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ರೈತರು ರೈತ ಅಥವಾ ಅವನ ಪತ್ನಿಯ ಹೆಸರು, ಎರಡನೇದಾಗಿ ರೈತ ಅಥವಾ ಅವನ ಪತ್ನಿಯ ಜನ್ಮ ದಿನಾಂಕ, ಮೂರನೇದಾಗಿ ಬ್ಯಾಂಕ್ ಖಾತೆ ಸಂಖ್ಯೆ, ನಾಲ್ಕನೇದಾಗಿ IFSC ಅಥವಾ MICR ಕೋಡ್ ನಂಬರ್ಗಳನ್ನ ಮತ್ತು ಐದನೇದಾಗಿ ಮೊಬೈಲ್ ಸಂಖ್ಯೆ ಮತ್ತು ಆರನೇದಾಗಿ ಆಧಾರ್ ಸಂಖ್ಯೆಯನ್ನ, ಅದಲ್ಲದೆ ಈ ಒಂದು ಸಾಮಾನ್ಯವಾಗಿ ಈ ಬ್ಯಾಂಕ್ನ ಪಾಸ್ಬುಕ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿಯನ್ನ ಕಡ್ಡಾಯವಾಗಿ ನೋಂದಾವಣೆ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದನ್ನ ನೀಡಬೇಕು. ಹಾಗೆ ಮಾಡಿಕೊಂಡಾಗ ಅವರಿಗೆ ಈ ಅಂಚೆ ಇಲಾಖೆಯ ಬ್ಯಾಂಕ್ ಮೂಲಕ ಈ KYC ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಈ PM-KISAN ಯೋಜನೆ ಅಥವಾ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗಿದೆ ಅಂತೀರಾ? ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನು ಅನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ 2019 ವಾಷಿಂಗ್ಟನ್ನಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂತಹ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದನ್ನ ಸಂಕ್ಷಿಪ್ತವಾಗಿ IFPRI ಅಂತ ಕರೀತೇವೆ, ಈ ಸಂಸ್ಥೆ ನಡೆಸಿರ್ತಕ್ಕಂತಹ ಸ್ವತಂತ್ರ ಅಧ್ಯಯನವನ್ನ ನಾವು ಗಮನಿಸಬೇಕಾಗ್ತದೆ. ಈ ಸಂಸ್ಥೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆಗಿರ್ತಕ್ಕಂಥ ಪರಿಣಾಮಗಳನ್ನ ಪಟ್ಟಿ ಮಾಡಿದೆ. ಅವುಗಳು ಯಾವುವು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಈ ಯೋಜನೆಯು ಭಾರತದ ಗ್ರಾಮೀಣ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸಿದೆ. ಎರಡನೇದಾಗಿ ರೈತರ ಸಾಲ ನಿರ್ಬಂಧಗಳನ್ನ ಕಡಿಮೆ ಮಾಡಿದೆ. ಮೂರನೇದಾಗಿ ಕೃಷಿ ಸಹಾಯಧನವನ್ನ ಹೆಚ್ಚಿಸಿದೆ ಮತ್ತು ಹೂಡಿಕೆಗೆ ಉತ್ತೇಜನ ನೀಡಿದೆ. ನಾಲ್ಕನೇದಾಗಿ ರೈತರ ಅಪಾಯ ತೆಗೆದುಕೊಳ್ಳುವ ಅಂದ್ರೆ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೇವೆ, ಆ ಸಾಮರ್ಥ್ಯವನ್ನ ಹೆಚ್ಚಿಸಿದೆ. ಐದನೇದಾಗಿ ರೈತರು ಅಪಾಯಕಾರಿ ಆದರೆ ತುಲನಾತ್ಮಕವಾದ ಉತ್ಪಾದಕ ಹೂಡಿಕೆಗಳನ್ನು ಕೈಗೊಳ್ಳಲು ಕಾರಣವಾಗಿದೆ. ಆರನೇದಾಗಿ ಈ ಯೋಜನೆ ರೈತರ ಕೃಷಿ ಅಗತ್ಯಗಳಿಗೆ ನೆರವು ನೀಡುತ್ತದೆ. ಇನ್ನು ಏಳನೇದಾಗಿ ರೈತರ ಶಿಕ್ಷಣ, ವೈದ್ಯಕೀಯ, ಮದುವೆ ಇತ್ಯಾದಿ ವೆಚ್ಚಗಳನ್ನ ಪೂರೈಸ್ತಾ ಇದೆ. ಇನ್ನು ಎಂಟನೇದಾಗಿ ರೈತರ ಮೇಲೆ ಈ ಯೋಜನೆಯು ಸಕಾರಾತ್ಮಕ ಪರಿಣಾಮಗಳನ್ನ ಸೂಚಿಸುತ್ತದೆ. ಮತ್ತು ಕೊನೆಯದಾಗಿ ದೇಶದ ರೈತ ಸಮುದಾಯದಲ್ಲಿ ಈ ಯೋಜನೆಯು ಸರ್ಕಾರದ ಬೆಂಬಲ ನಿಜವಾಗಿಯೂ ಕೂಡ ದೊರೆಯುತ್ತದೆ ಎಂತಕ್ಕಂತಹ ಭರವಸೆಯನ್ನ ಮೂಡಿಸಿದೆ. ಡಾಕ್ಟರ್ ಶರಶ್ಚಂದ್ರ ರಾನಡಿ ಅವರೇ, ಕೇಂದ್ರ ಸರ್ಕಾರ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮತ್ತೆ ಜಿಲ್ಲಾಡಳಿತಗಳಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತೀರಿ? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡತಕ್ಕಂಥ ರಾಜ್ಯಗಳು ಮತ್ತು ಜಿಲ್ಲೆಗಳಿಗೆ ಪ್ರಶಸ್ತಿಯನ್ನ ನೀಡಿ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಜೊತೆಯಲ್ಲಿ ಈ ಒಂದು ಬಿಡುಗಡೆ ಆಗ್ತಕ್ಕಂಥ ಕಂತಿನ ಮೊತ್ತದ 0.125% ಹಣವನ್ನ ಆಡಳಿತಾತ್ಮಕ ವೆಚ್ಚವನ್ನು ಭರಿಸಲು ರಾಜ್ಯ ಮತ್ತು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ರೈತರು ಯಾವ ಜಾಲತಾಣವನ್ನು ಸಂಪರ್ಕಿಸಬಹುದು ಅಂತೀರಿ? ನೋಡಿ, ರೈತರು ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಾದ್ರೆ PM-KISAN.gov.in ಅಥವಾ ಫಾರ್ಮರ್ಸ್ ಕಾರ್ನರ್ ಮುಖಾಂತರ ಅಧಿಕೃತವಾದ ಪ್ರಧಾನ ಮಂತ್ರಿ ಕಿಸಾನ್ ಪೋರ್ಟಲ್ ಅನ್ನ ಸಂಪರ್ಕವನ್ನ ಮಾಡಬೇಕು. ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟ ಸಹಾಯವಾಣಿ ಸಂಖ್ಯೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ಬೋದಾ? ಹೇಳ್ಬಹುದು. ರೈತರು ಈ ಯೋಜನೆ ಕುರಿತಾದಂತಹ ಕುಂದು ಕೊರತೆಗಳಿಗಾಗಿ ಯಾವ ಯಾವ ಸಹಾಯವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಟೋಲ್ ಫ್ರೀ ಫೋನ್ ನಂಬರ್ ಅಂತ ಹೇಳ್ತೇವೆ, ಶುಲ್ಕರಹಿತ ಸಹಾಯವಾಣಿ ಸಂಖ್ಯೆ, ಅದು 1800-115-5526. ಇನ್ನೊಂದ್ಸತಿ ಹೇಳ್ತೀನಿ, 1800-115-5526 ಸಂಪರ್ಕ ಮಾಡಬೇಕು. ಇನ್ನು ಇದಲ್ಲದೆ ಪ್ರಧಾನ ಮಂತ್ರಿ ಕಿಸಾನ್ ಸಹಾಯವಾಣಿ ಸಂಖ್ಯೆಗಳು ಸುಮಾರು 4-5 ಅವುಗಳು ಯಾವುವು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ 1555-261, ಇನ್ನೊಂದ್ಸಲ 1555-261, ಮತ್ತು ಎರಡನೇದಾಗಿ 011-243-00606 ಅಥವಾ 011-243-00606. ಇನ್ನು ಮೂರನೇದಾಗಿ 011-2338-1092. ಇನ್ನೊಮ್ಮೆ ಹೇಳ್ತೇನೆ, 011-2338-1092. ಇನ್ನು ನಾಲ್ಕನೇದಾಗಿ 011-2338-2401. ಇನ್ನೊಮ್ಮೆ ಹೇಳ್ತೀನಿ, 011-2338-2401. ಅಥವಾ ಈ ಬಗ್ಗೆ ಸಾಮಾನ್ಯ ಮಾಹಿತಿಗಾಗಿ ಕಿಸಾನ್ ಸಹಾಯವಾಣಿ ಸಂಖ್ಯೆ 1800-1850-1551. ಇನ್ನೊಮ್ಮೆ 1800-1850-1551. ಈ ಒಂದು ಸಂಖ್ಯೆಯನ್ನ ರೈತರು ಸಂಪರ್ಕಿಸಬೇಕು. ಇನ್ನು ಕೊನೆಯದಾಗಿ ಡಾಕ್ಟರ್ ಶರಚಂದ್ರ ಅನಡೆಯವರೇ, ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಮ್ಮ ದೇಶ ಅಂದರೆ ಭಾರತ ದೇಶ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಯಾವ ರೀತಿ ನೆರವಾಗ್ತಾ ಇದೆ ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕಳೆದ 7 ವರ್ಷಗಳಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ರೈತ ಸಮುದಾಯದ ಒಂದು ಪರಿವರ್ತನಾ ಉಪಕ್ರಮವಾಗಿ ವಿಕಸನಗೊಂಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಯೋಜನೆಯು ಆರ್ಥಿಕ ಸೇರ್ಪಡೆ ಮತ್ತು ಗ್ರಾಮೀಣ ಸಬಲೀಕರಣದಲ್ಲಿ ಗಮನಾರ್ಹವಾದಂಥ ಮೈಲಿಗಲ್ಲನ್ನು ಸಾಧಿಸಿದೆ. ರೈತರಿಗೆ ನೇರ ಮತ್ತು ಸಕಾಲಿಕ ನೆರವು ನೀಡುವಂತಕ್ಕಂಥ ಈ ಯೋಜನೆ ಅತ್ಯಂತ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲ್ಪಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಫಲಾನುಭವಿಗಳ ಖಾತೆಗೆ ನೇರ ವರ್ಗಾವಣೆಯನ್ನ ಸಕ್ರಿಯಗೊಳಿಸುವ ಈ ಯೋಜನೆಯು ತಡೆರಹಿತ ಮತ್ತು ಪಾರದರ್ಶಕ ಮತ್ತು ಪರಿಣಾಮಕಾರಿ ಡಿಜಿಟಲ್ ಮೂಲಸೌಕರ್ಯದ ಕೇಂದ್ರ ಸರ್ಕಾರದ ರೈತ ಸ್ನೇಹಿ ಸಮರ್ಥ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಲೇ ಇರುವುದರಿಂದ ಕೃಷಿ ವಲಯವನ್ನ ಬಲಪಡಿಸುವ ಮತ್ತು ಭಾರತದ ರೈತರ ಜೀವನೋಪಾಯವನ್ನ ಹೆಚ್ಚಿಸತಕ್ಕಂತಹ ಸರ್ಕಾರದ ಬದ್ಧತೆಯನ್ನ ಸಾಕಾರಗೊಳಿಸುತ್ತಾ ರಾಷ್ಟ್ರವು ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಹಾಗೂ 2047ರ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನು ಸಾಧಿಸಲು ಈ ಒಂದು ಯೋಜನೆ ತನ್ನ ಕಾಣಿಕೆಯನ್ನ ನೀಡುತ್ತಲೇ ಬಂದಿರುವುದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ಆನಡಿಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಬಿಳಿ ಕಾಂಡ ಕೊರಕ ನಿರ್ವಹಣೆ ಈ ಕುರಿತು ಮಾಹಿತಿ. ಕಾಫಿಯನ್ನ ಬಾಧಿಸುವಂತಹ ಕೀಟಪೀಡೆಗಳಲ್ಲಿ ಬಿಳಿ ಕಾಂಡ ಕೊರಕ ಬಹಳ ಮುಖ್ಯವಾದಂಥದ್ದು. ಈ ಬಿಳಿ ಕಾಂಡ ಕೊರಕದ ಪ್ರೌಢ ಕೀಟಗಳು ತೆಳ್ಳಗಿರ್ತವೆ ಮತ್ತೆ ಉದ್ದಕ್ಕಿರ್ತವೆ. ಸಾಮಾನ್ಯವಾಗಿ 2-2.5 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. ದುಂಬಿಗಳು ಉದ್ದನೆಯ ಮೀಸೆಗಳನ್ನ ಹೊಂದಿರ್ತವೆ. ಈ ಕೀಟದ ಮೊದಲ ಜೊತೆಯ ರೆಕ್ಕೆಗಳು ಕಪ್ಪಾಗಿರ್ತವೆ, ಅದರ ಮೇಲೆ ಬಿಳಿ ಪಟ್ಟೆಗಳು ಇರ್ತವೆ. ಗಂಡು ಕೀಟಗಳು ಸ್ವಲ್ಪ ಸಣ್ಣದಾಗಿರ್ತವೆ, ಅದೇ ಹೆಣ್ಣು ಕೀಟಗಳು ಸ್ವಲ್ಪ ದೊಡ್ಡದಾಗಿರ್ತವೆ. ಈ ದುಂಬಿಗಳು ಸಾಧಾರಣವಾಗಿ ಸಾಕಷ್ಟು ಪ್ರಕಾಶಮಾನವಾದ ಮತ್ತು ಉಷ್ಣಾಂಶ ಹೆಚ್ಚಿರುವಂತಹ ಹವಾಗುಣದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತವೆ. ಹೆಣ್ಣು ಕೀಟಗಳು ಮೊಟ್ಟೆಗಳನ್ನ ಕಾಫಿ ಗಿಡಗಳ ಮೇಲಿರುವಂತಹ ತೊಗಟೆಯ ರಂಧ್ರಗಳಲ್ಲಿ ಬಿರುಕುಗಳಲ್ಲಿ ಇಡ್ತವೆ. ಹೆಣ್ಣು ಕೀಟಗಳು ಮೊಟ್ಟೆಗಳನ್ನ ಕಾಫಿ ಗಿಡದ ಮುಖ್ಯ ಕಾಂಡದ ಕೆಲವೊಂದು ಬಿರುಕುಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ರಂಧ್ರಗಳಿರ್ತವೆ ಅಂತಹ ಕಡೆ ಇಡ್ತವೆ. ತೊಗಟೆ ಮೇಲಿರುವಂತಹ ಸಡಿಲವಾದಂತ ಮೇಲ್ಗಡೆ ಎದ್ದಿರುವಂತ ಭಾಗದಲ್ಲೂ ಕೂಡ ಇವು ಮೊಟ್ಟೆಗಳನ್ನು ಇಡ್ತವೆ. ಜೊತೆಗೆ ಈ ಪ್ರಾಥಮಿಕ ರೆಂಬೆಗಳಲ್ಲೂ ಕೂಡ ಇವು ವಿಶೇಷವಾಗಿ ಸೂರ್ಯನ ಶಾಖಕ್ಕೆ ತೆರೆಕೊಂಡಿರುವಂತ ರೆಂಬೆಗಳ ಮೇಲೂ ಕೂಡ ಇವು ಮೊಟ್ಟೆಗಳನ್ನ ಇಡ್ತವೆ. ಹೆಣ್ಣು ಕೀಟ ಸಾಧಾರಣವಾಗಿ 100 ಮೊಟ್ಟೆಗಳನ್ನ ಇಡ್ತವೆ. ಇವು ಉದ್ದನೆಯಾಗಿರ್ತವೆ, ಹಾಲು ಬಿಳಿ ಬಣ್ಣವನ್ನ ಹೊಂದಿರ್ತವೆ, ಆನಂತರ ಅವು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇಟ್ಟಂತ ಮೊಟ್ಟೆಗಳು 9-15 ದಿನದಲ್ಲಿ ಮರಿಗಳಾಗ್ತವೆ. ಈ ಮರಿಗಳು ತೊಗಟೆಯನ್ನ ಕೊರೆದು ಅಲ್ಲಿ ಅವುಗಳನ್ನು ತಿಂತವೆ, ವಿಶೇಷವಾಗಿ ಆ ಕಾಂಡದ ಬದಿಗಳಲ್ಲಿ ತಿಂತವೆ. ಸುಮಾರು ಈ ರೀತಿ 2 ತಿಂಗಳು ಅವು ಕಳೀತವೆ. ಆನಂತರ ಅವು ಮುಖ್ಯವಾದ ಗಟ್ಟಿಯಾದ ಕಾಂಡವನ್ನು ಪ್ರವೇಶ ಮಾಡಿ ಅಲ್ಲಿ ಸುರಂಗಗಳನ್ನು ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಾಡ್ತವೆ. ಕೆಲವೊಂದು ಸಂದರ್ಭದಲ್ಲಿ ಈ ಸುರಂಗಗಳು ಬೇರುವರೆಗೆ ಕೂಡ ಹೋಗಿರ್ತವೆ. ಸುರಂಗಗಳಲ್ಲಿ ಈ ಕೀಟದ ವಿಸರ್ಜನೆಯನ್ನು ನೋಡಬಹುದು. ಮರಿ ಹಂತ ಸುಮಾರು 10 ತಿಂಗಳವರೆಗೆ ಇರುತ್ತೆ. ಆನಂತರ ತೊಗಟೆ ಹತ್ರನೇ ಅವು ಸಣ್ಣ ಸಣ್ಣ ರಂಧ್ರಗಳಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಚೆನ್ನಾಗಿ ಬೆಳೆದಂಥ ಮರಿಹುಳು ಸುಮಾರು 2-3 ಸೆಂಟಿಮೀಟರ್ ಉದ್ದ ಇರುತ್ತೆ. ತಿಳಿ ಹಳದಿ ಬಣ್ಣವನ್ನು ಹೊಂದಿರ್ತವೆ ಮತ್ತು ತಲೆ ಭಾಗದಲ್ಲಿ ಸ್ವಲ್ಪ ಅಗಲವಾಗಿರ್ತವೆ. ಕೋಶಾವಸ್ಥೆಯಲ್ಲಿ ಅವು 3-4 ವಾರಗಳನ್ನು ಕಳೀತವೆ. ಆನಂತರ ಅವು ಪ್ರೌಢ ದುಂಬಿಯಾಗಿ ಪರಿವರ್ತನೆ ಆಗ್ತವೆ. ಈ ಪ್ರೌಢ ದುಂಬಿಗಳು ಸಾಧಾರಣವಾಗಿ 3-7 ದಿನದವರೆಗೆ ಆ ಸುರಂಗಗಳಲ್ಲಿ ಇರ್ತವೆ. ಆನಂತರ ಅವುಗಳು ಕಾಂಡವನ್ನು ಕೊರ್ಕೊಂಡು ಹೊರಗಡೆ ಬರ್ತವೆ. ಇನ್ನು ಲಕ್ಷಣಗಳಿಗೆ ಬಂದರೆ ಈ ಕಾಫಿ ಕಾಂಡದ ತೊಗಟಿನಲ್ಲಿ ಉಬ್ಬಿದ ಪ್ರದೇಶಗಳನ್ನು ಕಾಣಬಹುದು. ಆನಂತರ ಈ ಗಿಡಗಳು ಬಾಡದಂತೆ ಕಾಣ್ತವೆ, ಹಳದಿ ಬಣ್ಣಕ್ಕೆ ತಿರುಗ್ತವೆ. ತೊಂದರೆಗೆ ಒಳಗಾದಂಥ ಗಿಡಗಳು 7 ರಿಂದ 8 ವರ್ಷದ ವಯಸ್ಸಿನವಾಗಿದ್ದರೆ 1 ವರ್ಷದಲ್ಲೇ ಸತ್ತೋಗ್ತವೆ. ಸ್ವಲ್ಪ ಹಳೆಯ ಗಿಡಗಳಾದರೆ ಈ ತೊಂದರೆಯನ್ನು ಸ್ವಲ್ಪ ಮಟ್ಟಿಗೆ ತಡ್ಕೊಂಡ್ರೂ ಕೂಡ ಅವು ಸರಿಯಾಗಿ ಉತ್ಪನ್ನವನ್ನು ಕೊಡೋದಿಲ್ಲ. ಪ್ರೌಢದುಂಬಿಗಳು ವರ್ಷದ 2 ಕಾಲದಲ್ಲಿ ಹೆಚ್ಚಾಗಿ ಹೊರಗಡೆ ಬರ್ತವೆ ಮತ್ತು ವಂಶಾಭಿವೃದ್ಧಿಯನ್ನು ಹೊಂದುತ್ತವೆ. 1 ಏಪ್ರಿಲ್ ಮೇ ತಿಂಗಳು, ಇನ್ನೊಂದು ಅಕ್ಟೋಬರ್ ಡಿಸೆಂಬರ್ ತಿಂಗಳು. ವಿಶೇಷವಾಗಿ ಮೋಡ ಮುಸುಕಿದಂಥ ವಾತಾವರಣ ಮತ್ತು ಈ ತೇವಾಂಶದಿಂದ ಕೊಡಿರುವಂಥ ವಾತಾವರಣದ ಸಂದರ್ಭದಲ್ಲಿ ಈ ದುಂಬಿಗಳು ಹೊರಗಡೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಈ ಕಾಫಿ ಬಿಳಿ ಕಾಂಡ ಕೊರಕದ ನಿಯಂತ್ರಣಕ್ಕೆ ಬಂದರೆ ನೆರಳಿನ ನಿರ್ವಹಣೆಯಲ್ಲಿ 2 ಹಂತದ ನೆರಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಎತ್ತರದಲ್ಲಿ ಶಾಶ್ವತವಾದಂಥ ನೆರಳು ಗಿಡಗಳ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಕೆಳಮಟ್ಟದಲ್ಲಿ ತಾತ್ಕಾಲಿಕ ನೆರಳು ಗಿಡಗಳನ್ನು ಹಾಕೋಬೇಕಾಗತ್ತೆ, ಅಂದರೆ ಈ ಹಾಲುವಣದಂಥ ಗಿಡಗಳನ್ನು. ನೆರಳು ಮರಗಳನ್ನು ಸರಿಯಾಗಿ ನಿರ್ವಹಿಸಿ ಈ ಕಾಫಿ ಗಿಡಗಳು ವಿಶೇಷವಾಗಿ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಆ ದುಂಬಿಗಳಿಗೆ ಸಿಗದಂತೆ ನೆರಳಿನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನಾವು ಉಳಿದಿರುವಂಥ ಕಾಂಡಗಳನ್ನು ಮತ್ತು ಕೂಳೆಗಳೇನಿರ್ತವೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕು, ಯಾಕೆಂದರೆ ಅಲ್ಲಿ ಈ ಬಿಳಿ ಕಾಂಡ ಕೊರಕದ ವಿವಿಧ ಹಂತಗಳು ಇರೋ ಸಾಧ್ಯತೆ ಇರುತ್ತೆ. ಈ ಒಂದು ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ. ಜೊತೆಗೆ ಸಡಿಲವಾಗಿರುವಂಥ ಕಾಂಡದ ತೊಗಟೆಯನ್ನು ಸರಿಯಾಗಿ ಉಜ್ಜಿ ಅದನ್ನು ತೆಗಿಬೇಕಾಗತ್ತೆ, ಯಾಕೆಂದರೆ ಸಡಿಲವಾಗಿರುವಂಥ ತೊಗಟೆ ಒಂದು ಸಂದುಗಳಲ್ಲೇ ಈ ಬಿಳಿ ಕಾಂಡ ಕೊರಕ ಮೊಟ್ಟೆಗಳನ್ನು ಇಡುವಂಥದ್ದು. ಕೈಗೆ ನಾರಿನ ಕೈಕವಚಗಳನ್ನು ಹಾಕ್ಕೊಂಡು ಮೃದುವಾಗಿ ಆ ಕಾಂಡಗಳನ್ನು ಉಜ್ಜಬೇಕಾಗತ್ತೆ. ಹೆಚ್ಚು ಉಜ್ಜಿದರೆ ಆ ಕಾಂಡಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಸ್ವಲ್ಪ ನಯವಾಗಿ ಮಾಡೋದ್ರಿಂದ ಹಸಿರಾಗಿರುವಂಥ ಅಂಗಾಂಶಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಮುಖ್ಯವಾಗಿ ನಾವು ಲಿಂಗಾಕರ್ಷಕ ಬಲೆಗಳನ್ನು ಏಪ್ರಿಲ್ ಮೇ ತಿಂಗಳು ಮತ್ತು ಅಕ್ಟೋಬರ್ ಡಿಸೆಂಬರ್ ತಿಂಗಳಿನಲ್ಲಿ ಇಡಬೇಕಾಗತ್ತೆ. ವಿಶೇಷವಾಗಿ ಆಗ ಪ್ರೌಢ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ದುಂಬಿಗಳನ್ನು ನಾವು ಆಕರ್ಷಿಸಿ ಅವುಗಳನ್ನು ಕೊಲ್ಲೋದ್ರಿಂದ ಬಿಳಿ ಕಾಂಡ ಕೊರಕದ ಬಾಧೆಯನ್ನು ತಪ್ಪಿಸಬಹುದು. ಇನ್ನು ರಾಸಾಯನಿಕ ಕ್ರಮಗಳಿಗೆ ಬಂದರೆ 10% ಸುಣ್ಣವನ್ನು ಸಿಂಪರಣೆ ಮಾಡಬಹುದು, ಅಂದರೆ 200 ಲೀಟರ್ ನೀರಿಗೆ 20 ಕಿಲೋಗ್ರಾಂನಷ್ಟು ಸುಣ್ಣವನ್ನು ಹಾಕ್ಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ ಫೆವಿಕಾಲನ್ನು ಹಾಕ್ಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡೋದ್ರಿಂದ ಕೊರಕದ ವಿರುದ್ಧ ಒಳ್ಳೆಯ ರಕ್ಷಣೆಯನ್ನು ನೀಡುತ್ತೆ. ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳ ಮೇಲೆ ಇರುವಂಥ ಸಣ್ಣ ಸಣ್ಣ ಬಿರುಕುಗಳು ಮತ್ತು ರಂಧ್ರಗಳು ಇವೆಲ್ಲ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದಾದರೆ ಮುಖ್ಯ ಕಾಂಡ ಮತ್ತು ದಪ್ಪ ಆಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಮತ್ತು ಅಕ್ಟೋಬರ್ ತಿಂಗಳ ಕೊನೆಗೆ ಅಥವಾ ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ಚಳಿಗಾಲದಲ್ಲಿ ಆಗುವಂಥ ದುಂಬಿಗಳ ಉಗಮ ಸಾಕಷ್ಟು ಸಮಯದವರೆಗೆ ಇದು ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಪೆಂಥೋಯೇಟ್ 50 AC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ 200 ಮಿಲಿಲೀಟರ್ನಷ್ಟು DDL ಫೆವಿಕಾಲನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ. 1 ಬ್ಯಾರಲ್ ನೀರಿಗೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 AC ಕೀಟನಾಶಕ ಬೇಕಾಗತ್ತೆ. 1 ಬ್ಯಾರಲ್ ನೀರು ಅಂದರೆ 200 ಲೀಟರ್ನಷ್ಟು ನೀರು. ಇದಕ್ಕೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 AC ಕೀಟನಾಶಕವನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ DDL ಫೆವಿಕಾಲನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ರಾಸಾಯನಿಕ ಸಿಂಪರಣೆಯನ್ನು ದುಂಬಿಗಳು ಹೊರಗಡೆ ಬರುವಂಥ ಸಮಯಕ್ಕಿಂತ ಮುಂಚೆನೇ ಮಾಡಿ ಮುಗಿಸ್ಬೇಕಾಗತ್ತೆ. ಇದರಿಂದ ಪರಿಣಾಮಕಾರಿಯಾಗಿ ಕಾಫಿಗೆ ಬರುವಂಥ ಬಿಳಿ ಕಾಂಡ ಕೊರಕದ ಹಾವಳಿಯನ್ನು ನಿಯಂತ್ರಿಸಬಹುದು. ಇದುವರೆಗೆ ಬಿಳಿ ಕಾಂಡ ಕೊರಕ ನಿರ್ವಹಣೆ ಕುರಿತು ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಗಳಿಂದ 26,000 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಗಳಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಗಳಿಂದ 16,000 ರೂಪಾಯಿಗಳು, ರೋಬಸ್ಟಾ ಚೆರಿ 9,000 ರೂಪಾಯಿಗಳಿಂದ 9,200 ರೂಪಾಯಿಗಳು. ಕೇಳಿದ್ರೆ ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲ್ಲಿಕಾಯಿಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಸವಿತಾ SM ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜಕರು ಅಧ್ಯಕ್ಷರು ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು ಸಂಪರ್ಕಿಸಿ 8792874341 ಸುದ್ದಿ ಚುಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ 4/29 ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ಹಬ್ಬದ ಬಾಬ್ತು ವಿಶ್ವಮಾನವ ದಿನಾಚರಣೆ ಏರ್ಪಾಡಾಟು ಅಂದು ಬೆಳಿಗ್ಗೆ 10 ಗಂಟೆಗೆ ಮೇಜರ್ ಮಂಗೇರಿರ ಮುತ್ತಣ್ಣ ವೃತ್ತದ ಹತ್ತಿರ ಇರುವ ರಾಷ್ಟ್ರಕವಿ ಕುವೆಂಪು ಅವರ ಆಳು ರೂಪಕ್ಕೆ ಹೂನಮಾಲೆ ಹಾಕಿ ಮುಖ್ಯಪಟ್ಟವು ಗೌರವನ ಕೊಟ್ಟವೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲಾಡಳಿತ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ಆಯೋಗ ಹಾಗೆ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಕೂಡು ಕೂಟಲಿ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಮತ್ತು ತ್ವರಿತ ವಿಲೇವಾರಿತ ಹೇಳುವ ವಿಷಯದಡಿಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ 4/29 ಬೆಳಿಗ್ಗೆ 11 ಗಂಟೆಗೆ ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜಲ್ಲಿ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ 1 ಜನವರಿ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ನಡೆದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆನ ಜಾಸ್ತಿ ಮಾಡಿದು ಹಾಗೆ ಚುರುಕು ಮಾಡುವ ಯೋಜನೆಗೆ ಜಿಲ್ಲೆಯ ಕೈಗಾರಿಕಾ ಅಭಿವೃದ್ಧಿ ಪಾಲುದಾರರಾಗಿರುವ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೆ ಕೈಗಾರಿಕಾ ಸಂಘ ಸಂಸ್ಥೆಗಳಿಗೆ 1 ದಿನದ ಕಾರ್ಯಾಗಾರ ಇದೇ 30 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಹೋಟೆಲ್ ರಾಜದರ್ಶನ್ ಸಭಾಪಾಡಿ ನಡೆದಿತ್ತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿದರು. ಹಿರಿಯ ನಾಗರಿಕರ ವೇದಿಕೆಯನ್ನು 2024-25 ಸಾಲಿನ ವರ್ಷದ ಮಹಾಸಭೆ ಇದೇ 31 ಬೆಳಿಗ್ಗೆ 10:30 ಮಡಿಕೇರಿಪೇಟೆನ ಬಾಲಭವನದಲ್ಲಿ ವೇದಿಕೆಯ ಅಧ್ಯಕ್ಷ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಚೇನಂಡ ಕುಟುಂಬಸ್ಥರ ಕಡೆಯಿಂದ ನಡೆಯುವ ಕೊಡವ ಕುಟುಂಬಗಳ ಹಾಕಿ ಹಬ್ಬದ ಬಾಬ್ತು ಕೊಡವ ಹಾಕಿ ಅಕಾಡೆಮಿನ ಸಹಕಾರದಲ್ಲಿ ಈ ಸಲ ಹೈದಗೂಡೆಗಳ ವಿಭಾಗದ ಜಿಲ್ಲಾ ಮಟ್ಟದ ಮುಕ್ತ ಹಾಕಿ ಆಟ ಬರುವ ತಿಂಗಳ 1/4 ಮುಟ ಮೂರ್ನಾಡ್ನ ಪ್ರಥಮ ದರ್ಜೆ ಕಾಲೇಜಿನ ಆಟದ ಬಾಣಿಲಿ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಸುಂಟಿಕೊಪ್ಪದ ಕೂರ್ಗು ಚೆಸ್ ಕ್ಲಬ್ ಇವರ ಕಡೆಯಿಂದ ಇದೇ 31 ಬೆಳಿಗ್ಗೆ 9:30 ಶ್ರೀ ಗುಂಡುಗುಟ್ಟಿ ಮಂಜುನಾಥಯ್ಯ ಮೀನಾಕ್ಷಮ್ಮ ಕಲ್ಯಾಣ ಮಂಟಪಲ್ಲಿ ಜಿಲ್ಲಾ ಮಟ್ಟದ ಚದುರಂಗ ಚೆಸ್ ಆಟ ಏರ್ಪಾಡಾಟು. ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ಆಕಿರಿ ಜಂಬರ ನಡೆದು ಜಂಬರಕ್ಕೆ ಮುಖ್ಯ ನೆಂಟರುಗಳಾಗಿ ಶಾಸಕ ಅಜ್ಜಿ ಕುಟಿರಾಯ್ ಸ್ಪನ್ನಣ್ಣವು ಭಾಗವಹಿಸಿ ಮಾತಾಡಿ ನಾಡುನಿಡಿ ಹೆಸರು ಪಡೆದಿರುವ ಈ ಕಾಲೇಜು ಮಕ್ಕಳ ಬದುಕಿನ ಬೆಳಗಿಸಿಕೆ ಸರಿಯಾಗಿ ಕೆಲಸ ಮಾಡಿಟ್ಟು ಮಕ್ಕ ಓದಿದ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರನ್ನ ತಂದು ಕೊಡದರೊಟ್ಟಿಗೆ ಗಟ್ಟಿಮುಟ್ಟಾದ ಸರಿಯಾದ ಬದುಕನ್ನು ನಡೆಸಕುತ್ತ ಕೆಮಿ ಮಾತನ್ನ ಹೇಳ್ದು ಜಂಬರಲ್ಲಿ ಕಾವೇರಿ ವಿದ್ಯಾಸಂಸ್ಥೆನ ಅಧ್ಯಕ್ಷ ಮಂಡೇಪಂಡ ಎಸ್ ಮುತ್ತಣ್ಣ ಅವರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಹುತ್ರಿ ಹಬ್ಬದ ಗೌಜಿನ ಬಾಬ್ತು ಕೊಡವತಕ್ಕು ಅಳತು ಕರಡ ಕೂಟ ಹಂಗೆ ಅಖಿಲ ಕೊಡವ ಸಮಾಜದ ಕೂಡು ಕೂಟಲಿ ಇದೇ 30 ಮಧ್ಯಾಹ್ನ 2 ಗಂಟೆಗೆ ವಿರಾಜಪೇಟೆನ ಅಖಿಲ ಕೊಡವ ಸಮಾಜದ ಸಭಾಪಾಡಿಲಿ ಕೂಟದ ಅಧ್ಯಕ್ಷ ಚಟ್ಟಂಗಡ ರವಿಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಹುತ್ರಿ ಕವಿಗೋಷ್ಠಿ ಹಂಗೆ ಕೊಡವತಕ್ಕು ಅಳತು ಕರಡ ಕೂಟದ ಜನಪ್ರಿಯ ಕೊಡವ ಸಾಹಿತ್ಯ ಮಾಲೆ ಯೋಜನೆನ 196 ಹೆಜ್ಜೆನ ಹೊಸ ಕೊಡವ ಪುಸ್ತಕ ಬಿಡುಗಡೆ ಜಂಬರ ಏರ್ಪಾಡಾಟುತ್ತ ಕೂಟದ ಕಾರ್ಯದರ್ಶಿ ಅಮಣಿಚಂಡ ಪ್ರವೀಣ್ ಚಂಗಪ್ಪವು ತಿಳಿಸಿದಳು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಕಡೆಯಿಂದ ನನ್ನ ಕಲ್ಪನೆಯ ಸ್ವಚ್ಛ ಕೊಡಗುತ ಹೇಳುವ ವಿಷಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಬಂಧ ಪೈಪೋಟಿಲಿ ಮಡಿಕೇರಿ ಕೊಡಗು ವಿದ್ಯಾಲಯದ ರುಶಿಲ್ ಎಂ ಸುರುನ, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಇಸ್ಕೂಲ್ನ ಎಂಎಸ್ ಸಮನ್ವಿರಾವ್ ಎರಡನೇ, ಹಂಗೆ ವಿರಾಜಪೇಟೆ ತ್ರಿವೇಣಿ ಇಸ್ಕೂಲ್ನ ಸನ್ನಿಧಿ ಆರ್ ಮೂರನೇ ಇನಾಮನ ಪಡ್ಕೊಂಡಳು. ಬೆಂಗಳೂರು ಮತ್ತು ತುಮಕೂರಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಕಾಲ್ಚೆಂಡ ಆಟಕ್ಕೆ ಕೊಡಗು ತಂಡನ ಆಯುವ ಕೆಲಸ 4/28 ಅಮ್ಮತ್ತಿನ ಪ್ರೌಢ ಇಸ್ಕೂಲ್ನ ಆಟದ ಬಾಣಿಯಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕಾ ತಗಡ ಬಹುಸನ್ ಚಾಯ್ತೆ ಕಟ್ಟೆಯೋ ಆಂಡ ಕೂಟಕ್ ತಂಗ ಓದನ ವಿದ್ಯಾಸಂಸ್ಥೆಕ್ ನಲ್ಲ ಪೆದಬಪ್ಪನಿಗೆ ಬದುಕು ನೀಸುಣುಂದು ಮುಖ್ಯಮಂತ್ರಿಯರ ಕಾನೂನು ಸಲಹೆಕಾರಲನ್ನ ಶಾಸಕ ಅಜಿ ಕುಟೀರಪ್ಪನ ಸಲಹೆ ಕೊಡತತ್. ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದ ಕಾಲೇಜರ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘತರ ಆಖರಿ ಸಮಾರಂಭತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಶಾಸಕಂಗ ಮಕ್ಕಳ ಬಹುಸನ ರೂಪಿಸಿಡುವ ಆಂಡ ಕೂಟಕ್ ಅಂಡ ಬೊಳಚಕ್ ನೈಚನುಳ್ಳ ಕಾವೇರಿ ಕಾಲೇಜ್ ಇಡೀ ಜಿಲ್ಲೆಯಲ್ಲಿ ಕೇಳಿಕೊಂಡಿತ್ತು ಅರಿಚಿಟ್ಟಿತ್ತು. ಇದು ಜಿಲ್ಲೆಯ ಬೊಳಚಕ್ಕೂ ಪೆರತು